ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 10%. ವಿಜಯಪುರ ಮತ್ತ ಕೊಪ್ಪಳ ಜಿಲ್ಲೆಗಳಲ್ಲಿ 35, ಬಳ್ಳಾರಿ ಜಿಲ್ಲೆಯೊಳಗ 25, ಬಾಗಲಕೋಟೆ ಜಿಲ್ಲೆಯೊಳಗ 20% ಅನ್ನುವಂತಹ ಸೂಚನೆ ಅದ. ವಿಜಯಪುರ, ಕೊಪ್ಪಳ, ಬಳ್ಳಾರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದ. ಉಳಿದ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಮೋಡಗಳನ್ನು ಸಹಿತ ನಾವು ನೋಡಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಾವು ನಮ್ಮ ಮುಖ್ಯವಾದಂತಹ ಬೆಳೆಯಾಗಿರುವ ತೊಗರಿಗೆ ಬರುವಂತಹ ನೆಟೆ ರೋಗದ ಹತೋಟಿ ಕ್ರಮಗಳ ಬಗ್ಗೆ ಮತ್ತು ನೆಟೆ ರೋಗವನ್ನ ಬರಲಾರದಂಗ ತಡೆಯುವಂತಹ ವಿಧಾನಗಳ ಬಗ್ಗೆ ನಾವು ಮಾಹಿತಿ ಮಾಡಿಕೊಳ್ಳೋಣ. ಈ ವಿಚಾರಗಳನ್ನ ತಿಳಿಸಿಕೊಡೋದಕ್ಕ ಇವತ್ತು ನಮ್ಮ ಜೊತೆಗೆ ಕಲಬುರಗಿಯ ಆಳಂದ ರಸ್ತೆಯೊಳಗಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಸಸ್ಯರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ವಿಚಾರಗಳನ್ನ ತಮಗ ತಿಳಿಸಿಕೊಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಜಹೀರ್ ಅಹಮದ್ ಅವರು. ಈಗ ತೊಗರಿ ಬಿತ್ತನೆ ಮಾಡ್ತಾ ಇರುವಂತವರು, ತೊಗರಿ ನಾಟಿ ಮಾಡಬೇಕು ಅನ್ನುವಂಥವ್ರು, ಈ ನೆಟೆ ರೋಗವನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಂತೀರಿ? ಮೊದಲನೇದಾಗಿ ರೈತರು ಈಗ ಹಂಗಾಮು ಸ್ಟಾರ್ಟ್ ಆಗುದ್ರಿಂದ ಇಲ್ಲಿ ಬೀಜದ ಆಯ್ಕೆ ಮೊದಲಾಗಿ ಅವರಿಗೆ ಗೊಂದಲ ಆಗ್ತಾ ಇದೆ. ಮೇನ್ ಯಾವ್ದು ಮಾಡಲಿ, ಅತ್ಯಂತ ಹೆಚ್ಚಾಗಿ ಲೋಕಲ್ ಪ್ರದೇಶದಲ್ಲಿ ನಾವು ಗುಳ್ಯಾಳ್ ಬೆಳಕಿನ ರೆಡಿ ಇಲ್ಲ ಅಂತ ಕೆಲವರು ರೈತರು, ಆದ್ರೆ ಗುಳ್ಯಾಳ್ ಎಷ್ಟು ಹೂ ಅರಳ್ತಾ ಇದೆಯಾ ಅಷ್ಟೇ ರೀತಿ ನೆಟೆಗೂ ತುತ್ತಾಗ್ತಾ ಇದೆ. ಸೊ ಕಳೆದ 5-10 ವರ್ಷ ನಿರಂತರ ಸಂಶೋಧನೆಯಿಂದ ಈ ಗುಳ್ಯಾಳ್ಗೆ ಪರ್ಯಾಯವಾಗಿ ಒಂದು ಹೊಸ ತಳಿ TS3R ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಗುಳ್ಯಾಳ್ ಬೆಳಿಬೇಡ ಅಂತೀರ ನೀವು? ಅಂದ್ರೆ ನೆಟೆ ರೋಗ ಇರತಕ್ಕಂತ ಜಾಸ್ತಿ ಇರತಕ್ಕಂತ ಪ್ರದೇಶಗಳಲ್ಲಿ ತುತ್ತಾಗಿರುವಂತಹ ಸಾಧ್ಯದ್ರಿಂದ ತಳಿ ಚೇಂಜ್ ಮಾಡಲೇಬೇಕು. ಅವಾಗ ರೈತರು ಪರ್ಯಾಯವಾಗಿ ತಳಿಗಳ ಆಯ್ಕೆ ನೋಡಿದ್ರೆ TS3R ಮಾಡ್ಕೊಳ್ಬಹುದು. ಒಣ ಭೂಮಿ ರೈತರು ಒಂದು ನೀರ್ ಕೊಡಕ್ಕೆ ಸಾಧ್ಯತೆ ಇದೆ ಅಂತ ಇದ್ರೆ ಅಥವಾ ಡಿ ಬ್ಲಾಕ್ ಸಾಯಿಲ್ ಇದೆ ಅಂತ ಹೇಳಿದ್ರೆ GRG811 ಹೊಸ ತಳಿಯನ್ನು ರೈತರು ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ ಯಾವಾದಂತಹ ಕಪ್ಪು ಭೂಮಿಯೊಳಗೆ GRG811 ಈ ತಳಿಯನ್ನು ಉಪಯೋಗ ಮಾಡ್ಕೊಳ್ಬಹುದು. ಆಮೇಲೆ ಇರತಕ್ಕಂತ ಒಂದು ವಿಶೇಷತೆ ಅಂದ್ರೆ ಈವನ್ GRG ಒಣ ಭೂಮಿ ಲೈಟ್ ಸಾಯಿಲ್ಗೂ ಆಗ್ತಾ ಇದೆ ಅಂತ ನಾವು ಈಗಲೇ 10 ಎಕ್ಸ್ಪೆರಿಮೆಂಟ್ ಫೀಲ್ಡ್ಗಳಲ್ಲಿ ನೋಡ್ತಾ ಇದ್ದೇವೆ. ಬರೀ ಡಿ ಬ್ಲಾಕ್ ಸಾಯಿಲ್ ಬೇಕು ಅಂತ ಇಲ್ಲ, ಜಸ್ಟ್ ನೀರು ಕೊಡಕ್ಕೆ ರೆಡಿ ಇದ್ರೆ ರೈತರು ಸೊ ಲೈಟ್ ಸಾಯಿಲ್ಗೂ ಬರ್ತಾ ಇದೆ GRG. ಯಾಕಂದ್ರೆ 160 ದಿನಕ್ಕೆ ಕಟ್ ಆಗ್ತಾ ಇದೆ. ಆಮೇಲೆ ರೈತರು ನೋಡ್ಕೊಳ್ಬೇಕಾದ್ರು ಈಗ ಮೈನ್ ಆಗಿ ಈಗ ಚಿಂಚೋಳಿ ಭಾಗ, ಚಂದಾಪುರ ಭಾಗ ಕೆಲವೊಂದು ಏರಿಯಾದಲ್ಲಿ ನೋಡ್ತೀವಿ ಸೇಡಮ್ ಅಲ್ಲಿ ಡಬಲ್ ಮೂಂಗ್ ವೆರೈಟಿಗಳು ಹಾಕ್ತಾ ಇರ್ತವೆ. ಸೊ ಬಹಳಷ್ಟು ನೀವು ಹೇಳ್ತಾ ಇರುವ ಪ್ರಕಾರ ಥಂಡಿ ಟೈಮಲ್ಲಿ ಹೂ ಉದುರಿಕೆ ಜಾಸ್ತಿ ಬರ್ತಾ ಇದೆ. ಸೊ ಹೂ ಉದುರಿಕೆ ಜಾಸ್ತಿ ಇರತಕ್ಕಂತ ಕಂಪ್ಲೇಂಟ್ ಜಾಸ್ತಿ ಇಂದ ರೈತರು ಹೂ ಉದುರಿಕೋಸ್ಕರನೇ ಒಂದು ಹತೋಟಿ ಸಾಧ್ಯತೆ ಈಗಾಗಲೇ ಬೇಸಾಯ ತಜ್ಞರು ಹೇಳಿದ್ರು ನಿಮಗೆ. ಸೊ ಇದರಲ್ಲಿ ಇರತಕ್ಕಂತಹ ಪ್ಲಾನೋಫಿಕ್ಸ್ ಹಾರ್ಮೋನ್ ಏನಿದೆ ಗಿಡದಲ್ಲಿ ಏರ್ಪೇರ ಹಂಗಂದ್ರೆ ನೋಡ್ಕೊಳ್ಳುತ್ತೆ. ನಮಗೆ ಕೇರಳದಲ್ಲಿ ಮಾನ್ಸೂನ್ ಸೆಟ್ ಆಗಿ 10-12 ದಿನ ಆದ ತಕ್ಷಣ ಇಲ್ಲಿ ಥಂಡಿ ಕ್ಲೈಮೇಟ್ ಜಾಸ್ತಿ ಆಗ್ತಾ ಇದೆ. ನಂತರ ದಿನಗಳಲ್ಲಿ ನೀರು ವಾಟರ್ ಸ್ಟಾಗ್ನೆಂಟ್ ಜಾಸ್ತಿ ಆಗಿ ಭೂಮಿಯು ತಂಪಾಗಿರುತ್ತದೆ, ಹವಾಮಾನ ಗಿಡ ಮರಗಳು ತಂಪಾಗ್ತಾ ಇರ್ತವೆ. ಸೊ ಕಂಪ್ಲೀಟ್ ಒಂದೇ ಹಾರ್ಮೋನ್ ಕಡಿಮೆ ಆಗ್ತಾ ಇರ್ತದೆ. ಅಂತ ಸನ್ನಿವೇಶದಲ್ಲಿ ರೈತರು ಪ್ಲಾನೋಫಿಕ್ಸ್ ಅಥವಾ ಇರತಕ್ಕಂತಹ ಪಲ್ಸ್ ಮ್ಯಾಜಿಕ್ ಅದನ್ನು 10 ಗ್ರಾಂ 1 ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಹೂ ಹಂತ ಮತ್ತೆ ಕಾಯಿ ಹಂತ ಎರಡನ್ನೂ ಉಳಿಸಿಕೊಳ್ಬಹುದು ರೈತರು. ಅಂದ್ರೆ ಈ ಹಾರ್ಮೋನ್ ಅನ್ನು ಉಪಯೋಗ ಮಾಡಿಕೊಳ್ಳಬೇಕು. ಥಂಡಿ ಟೈಮಲ್ಲಿ ಬಹಳಷ್ಟು ನಿಗಾ ವಹಿಸಿಕೊಳ್ಬೇಕು ಗಿಡದ್ದು. ಸ್ಪೆಷಲಿ 180 ಡೇಸ್ ಜಾಸ್ತಿ ಇರತಕ್ಕಂಥ ತಳಿಗಳು, more than 180 days ಇರತಕ್ಕಂಥ. ಡಾಕ್ಟರ್, ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ನೆಟೆ ರೋಗ ಯಾಕೆ ಬರುತ್ತೆ ಅನ್ನುವಂಥದ್ದು ಕಾರಣ ನಾವು ಮೊದಲು ಬಹಳಷ್ಟು ಅರ್ಥ ಮಾಡ್ಕೋಬೇಕು. ಆ ಕಾರಣ ಅಕಸ್ಮಾತ್ ನಾವು ತಿಳ್ಕೊಂಡಿವಿ ಅಂತಂದ್ರೆ ಅದಕ್ಕೆ ನಾವು ಸುಲಭವಾಗಿ ನಿರ್ವಹಣೆ ಮಾಡಬಹುದು. ಯಾಕಂದ್ರೆ 40-47 degree ಟೆಂಪರೇಚರ್ ಅಲ್ಲಿ ಆಟ ಆಡ್ತಿರ್ತಕ್ಕಂತಹ ಈ ಹೈದರಾಬಾದ್ ಕರ್ನಾಟಕ ವಲಯಗಳು ಸ್ಪೆಷಲಿ ಟೆಂಪರೇಚರ್ 47.3 ಕೂಡ ಈ ಸರ್ತಿ ರೆಕಾರ್ಡ್ ಆಗಿದೆ. ಸೊ ಅಕ್ಟೋಬರ್ ಅಲ್ಲಿ ಭೂಮಿ ಕ್ರಾಕಿಂಗ್ ಸ್ಟಾರ್ಟ್ ಆಗಿದೆ ಈ ಸಲ. ಸೊ ಕಡಲೆ ಹಾಕುವ ಸನ್ನಿವೇಶ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಹಾಕ್ತಿದ್ರು ರೈತರು. ಸೊ ಜನವರಿಯಲ್ಲಿ ಕ್ರಾಕ್ ಬಿಡ್ತಾ ಇತ್ತು. ಆದ್ರೆ ಬದಲಾದಂತಹ ಹವಾಮಾನ ಸನ್ನಿವೇಶದಲ್ಲಿ ನಾವು ನಿಕ್ರಾ ಯೋಜನೆಯಡಿ ನಾವು ಒಂದು ಫೈಂಡ್ ಔಟ್ ಮಾಡಿದ್ದೇವೆ. ಅಕ್ಟೋಬರ್ ನವೆಂಬರ್ ಅಲ್ಲಿನೇ ಭೂಮಿ ಕ್ರಾಕಿಂಗ್ ಸ್ಟಾರ್ಟ್ ಆಗಿದೆ. ನವೆಂಬರ್ ಅಲ್ಲಿ ಆಳವಾಗಿ ಸ್ಟಾರ್ಟ್ ಆಗಿದೆ, ಅಕ್ಟೋಬರ್ ಅಲ್ಲಿ ಪ್ರಥಮ ಹಂತದಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಇರ್ತಕ್ಕಂತಹ ಭೂಮಿಗೆ ಸ್ವಲ್ಪನೂ ತೇವಾಂಶನೇ ಇಲ್ಲ, ಬೇರು ಒಳಗೆ ಹೋಗಕ್ಕೆ ಸಾಧ್ಯತೆ ಇಲ್ಲ. ಸೊ ಅಂತ ಒಂದು ಸನ್ನಿವೇಶ ಕೂಡ ಈ ವರ್ಷ ನಾವು ನೋಡಿದ್ದೇವೆ. 2015 ಒಂದು ಕ್ಯಾಲ್ಸಿಯಂ ಕ್ಲೋರೈಡ್ ಇದೆ, ಇದನ್ನು ಬರಗಾಲ ಸನ್ನಿವೇಶದಲ್ಲಿ ಇರತಕ್ಕಂತಹ ಏರಿಯಾದಲ್ಲಿ ಯೂಸ್ ಮಾಡ್ತಿದ್ದಾರೆ. ಸೊ 20 ಗ್ರಾಮ್ 1 ಲೀಟರ್ ನಲ್ಲಿ ಹಾಕೊಂಡ್ ಬಿಟ್ಟು ಒಂದು ತಾಸ್ ನೀರಲ್ಲಿ ನೆನೆಸಬೇಕು, ಕ್ಯಾಲ್ಸಿಯಂ ಕ್ಲೋರೈಡ್ ನೆನೆಸಿಕೊಂಡು ಆಮೇಲೆ ಆ ಕ್ಯಾಲ್ಸಿಯಂ ಕ್ಲೋರೈಡ್ ಇಂದ ಕ್ಲೀನ್ ಆಗಿ ನೀರಲ್ಲಿ ತೊಡಗಿಸಿಬಿಟ್ಟು ಆಮೇಲೆ 6 ತಾಸು ನೆನೆಯಂಗೆ ಮಾಡಿಕೊಂಡು ರೈತರು ಬಿತ್ತನೆಗೆ ಯೂಸ್ ಮಾಡಬಹುದು. ಅವಾಗ ಸೀಡ್ ಪ್ರೈಮಿಂಗ್ ಅಂತ ಹೇಳ್ತೇವೆ, ಆ ಬೇರು ಬೀಜೋಪಚಾರ ಕ್ಯಾಲ್ಸಿಯಂ ಕ್ಲೋರೈಡ್ ಮಾಡಿದಾಗ ಎಲ್ಲವೂ 100% ಮಳೆಗೆ ಸಾಧ್ಯತೆ ಇದೆ. ಸೊ ಜೊಳ್ಳಿನ ಅಂಶವನ್ನು ತಗೊಂಡ್ ಬಿಡ್ತವೆ, ತೇಲಾಡ್ಬಿಡ್ತವೆ ಮೇನ್ ಆಗಿ. ಸೊ ರೈತರನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನೆಟೆ ಬರಕ್ಕೆ ಮೂಲ ಕಾರಣ ಫ್ಯುಜೇರಿಯಂ ಶಿಲೀಂಧ್ರ. ಸೊ ಹೈಯೆಸ್ಟ್ ನಮ್ಗೆ ಕಲ್ಲಂಗಡಿನೂ ಬೆಳೀತಾ ಇದಾರೆ ರೈತರು, ಈವನ್ ತಕ್ಕಂತ ಬೇರೆ ಬೇರೆ ಸಜ್ಜೆ ಇರಬಹುದು ಅಥವಾ ಜೋಳ ಇರಬಹುದು ಅಥವಾ ಕಡಲೆ ಇರಬಹುದು. ಸೊ ಎಲ್ಲದರಲ್ಲೂ ಫ್ಯುಜೇರಿಯಂ ಅಂಶ ಬೇರುಗಳಲ್ಲಿ ಇದ್ದೇ ಇರ್ತವೆ. ಸೊ ಜೋಳ ಮಾತ್ರ ತಡ್ಕೊಳ್ಳುತ್ತೆ. ಸೊ ತಾವು ಆವಾಗ ಹೇಳ್ತಾ ಇರ್ತೀರಿ, ಸೊ 10-12 ವರ್ಷದಿಂದ ಕಡಲೆ ಅಥವಾ ತೊಗರಿ ಬೆಳೆದವರು 1 ವರ್ಷ ಪರ್ಯಾಯವಾಗಿ ಜೋಳ ಬೆಳೆಯೋದು. ಸೊ ಜೋಳ ಇರತಕ್ಕಂತಹ ಟಾಕ್ಸಿನ್ ಕಂಟೆಂಟ್ ಇರೋದ್ರಿಂದ 1-2 ವರ್ಷ ರೈತರು ಜೋಳ ಬೆಳೆದು ಆಮೇಲೆ ಕಡಲೆ ಅಥವಾ ತೊಗರಿಗೆ ಹೋಗಬಹುದಾಗಿದೆ. ಸೊ ಆ ರೀತಿ ಸ್ವಾಭಾವಿಕವಾಗಿ ನೆಟೆ ರೋಗವನ್ನು ಹತೋಟಿ ಮಾಡಬಹುದು. ಅಂದ್ರೆ ಈಗ 2 ಲಾಭದ ಜಾಹೀರು ಅವರು ತಾವು ಹೇಳುವಂಗ, ಈಗ ಜೋಳ ಬೆಳೆದ್ರೆ ಏನಾಗ್ತದೆ, ನಾವು ಈಗ ನೋಡಿದೀವಿ ಈಗ ಏನ್ ಪರಿಸ್ಥಿತಿ ಇತ್ತು ನಮ್ಮಲ್ಲಿ ಅಂತಂದ್ರೆ, ಮೇವು ಇರಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಜಾನುವಾರುಗಳಿಗೆ ಬರ ಬಿದ್ದು ಬಹಳಷ್ಟು ತೊಂದರೆ ಆಯ್ತು. ಜೋಳ ಬೆಳೆಯೋದ್ರಿಂದ ನಮಗೆ ಮೇವನು ಸಿಗ್ತದೆ, ಕಾಳು ಸಿಗ್ತವೆ, ಎರಡೂ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಭೂಮಿ ಕೂಡ ಆರೋಗ್ಯವಾಗ್ತದೆ, ಅದಕ್ಕಾಗಿ ಜೋಳ ಬೆಳಿಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೆ. ನೆಟೆ ಬಂದಂತ ಸನ್ನಿವೇಶದಲ್ಲಿ ಅಂತ ಒಂದು ಒಮ್ಮೆ ಪರ್ಯಾಯ ಬೆಳೆಯಾಗಿ ಬೆಳೆದ್ರೆ ಜೀವಾಣು ಉಳಿದಿಲ್ಲ ಅಲ್ಲಿ. ಈಗ ಇನ್ನೊಂದು ವಿಚಾರ, ಈಗ ಭೂಮಿ ಸಿದ್ದತೆ ಮಾಡಿಕೊಳ್ಳುವಂತಹ ಸಂದರ್ಭದೊಳಗೆ ಏನು ಕ್ರಮಗಳನ್ನು ಅಳವಡಿಸಿಕೊಳ್ಬೇಕಂತೀರಿ? ರೈತರು ಮೇನ್ ಆಗಿ ಮಾಗಿ ಉಳಿಮೆ ಟೈಮಲ್ಲಿ ವೇಸ್ಟ್ ತೊಗರಿ ಬಿಟ್ಟಿರ್ತಕ್ಕಂಥವನ್ನು ಹೆಕ್ಕಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಕಳೆದ ವರ್ಷ ಕಟಾವ್ ಆಗಿದ್ದು ಅರ್ಧ ಕಡ್ಡಿಗಳು ಹಾಗೇನೆ ಫೀಲ್ಡ್ ಅಲ್ಲಿ ಇರ್ತವೆ. ಹೌದಲ್ರಿ, ಅದರಲ್ಲಿ ಅಲ್ಪಸಲ ಭೂಮಿ ಬಿಸಿಲಿಗೆ ಕಾದ್ಬಿಟ್ಟು ಅಲ್ಲಿನೇ ಮಚ್ಚೆಗಳು ಆಗಿರ್ತವೆ. ಶಿಲೀಂಧ್ರದ ರೋಗಾಣುಗಳು ಕಣಗಳು ಅದರಲ್ಲಿ ಮನೆ ಮಾಡಿರ್ತವೆ. ಸೊ ರೈತರು ಬಹಳಷ್ಟು ನೋಡ್ಕೊಳ್ಬೇಕು, ಅದನ್ನು ಕಾಂಪೋಸ್ಟ್ ಕ್ರಿಯೆಗೆ ಅಥವಾ ಅದನ್ನು ಬೇರ್ಪಡಿಸಿಕೊಂಡು ಉರುವಲ್ಗಾಗಲಿ ಯೂಸ್ ಮಾಡಲಿ ಅಥವಾ ಕಂಪೋಸ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ಅರ್ಧ ಕಟ್ ಮಾಡಿದಂತವನ್ನು ಅಲ್ಲಿ ಬಿಡಬಾರದು ರೈತರು. ಸೊ ಆ ಹಂತದಲ್ಲಿ ಭೂಮಿ ಸದಿ ಮಾಡ್ಕೊಳ್ಳಿ, ಮಾಗಿ ಉಳಿಮೆ ಟೈಮಲ್ಲಿ ಬೇರ್ಪಡಿಸಿಬಿಟ್ಟು ಅದನ್ನು ಕಾಂಪೋಸ್ಟ್ ಪ್ರಕ್ರಿಯೆಗೂ ಯೂಸ್ ಮಾಡ್ಕೊಳ್ಬಹುದು. ಕಾಂಪೋಸ್ಟ್ ಮಿಕ್ಸರ್ ಸಿಗ್ತಾ ಇದೆ, ಅದನ್ನು 2 ತಿಂಗಳಲ್ಲಿನೇ ಕಾಂಪೋಸ್ಟ್ ಪ್ರಕ್ರಿಯೆ ಮಾಡ್ಕೊಳ್ಬಹುದು ರೈತರು. ಸೊ ಭೂಮಿ ಸಿದ್ಧತೆ ವೇಳೆ ಕ್ಲೀನ್ ಆಗಿ ನೋಡ್ಕೊಳ್ಬೇಕು, ಆದಷ್ಟು ಡೀಪ್ ಹೋಗಬೇಕಾಗುತ್ತೆ, ಅವಾಗ ಮಾತ್ರ ರೋಗಾಣುಗಳು ಬಿಸಿಲಿಗೆ ಎಕ್ಸ್ಪೋಸ್ ಆಗಿರುತ್ತೆ. ಅಂದ್ರೆ ಈಗೇನು ತಾವು ಹೇಳಿದ್ರೆ ಶಿಲೀಂಧ್ರ ಫ್ಯುಜೇರಿಯಂ, ಇದು ಏನು 46-47 ಡಿಗ್ರಿ ಸೆಲ್ಸಿಯಸ್ ಒಳಗೆ ಸತ್ ಹೋಗ್ತದೆ. ಅದ್ರ ಬಹಳಷ್ಟು ಚಿನ್ನ ಅಂದ್ರೆ 40-43 ಲೈಕ್ ಮಾಡುತ್ತೆ, ಅದು 40-43 ಲೈಕ್ ಮಾಡುತ್ತೆ. ಸೊ 47 ಡಿಗ್ರಿಗೆ ಅವು ಸಪ್ರೆಸ್ ಆಗಿಬಿಡ್ತವೆ ಮೇನ್ ಆಗಿ. ಅಂದ್ರೆ ಹೆಚ್ಚಿಗೆ ಬಿಸಿಲಿದ್ದಾಗ ಅವನ್ನ ಸನ್ನಿವೇಶದಲ್ಲಿ ಅದರ ಪ್ರಕ್ರಿಯೆ ಚಟುವಟಿಕೆಗಳು ಕಡಿಮೆ ಆಗ್ತವೆ. ಒಂದು ವೇಳೆ ಕಂಪ್ಲೀಟ್ ಆಗಿ ಬೇಸಿಗೆ ಮಳೆ ಬಂತು, ಅಟ್ಲೀಸ್ಟ್ 1 ಫೀಟ್ ವರೆಗೂ ಫುಲ್ ನೀರಿನಂಶ ತಗೊಂಡಿದೆ ಅಂತ ತಿಳ್ಕೊಳ್ಳಿ, ಅವಾಗ ಅದಕ್ಕೆ ವಾಸ ಮಾಡಕ್ಕಾಗಲ್ಲ, ತದ್ವಿರುದ್ಧ ಸನ್ನಿವೇಶ ಆಗಿಬಿಡ್ತವೆ. ಅತಿ ಬಿಸಿಲು ಆಮೇಲೆ ಒಮ್ಮೆಲೆ ಕೂಲ್ ಆಗಿಬಿಡುವಂತ. ಅಂದ್ರೆ ನೀರಿನೊಳಗೆ ಅದು ತಳ್ಕೊಳ್ಳೋದಿಲ್ಲ, ಫ್ಯುಜೇರಿಯಂ ವಾಸ ಆಗಲ್ಲ, ವಾಸ ಆಗೋದಿಲ್ಲ, ತಳ್ಕೊಳ್ಳೋದು. ಅಂತ ಸನ್ನಿವೇಶದಲ್ಲಿ ಸ್ಪೆಷಲಿ ನಾವು ನೋಡಿರಬಹುದು ತಾಂಡೂರ್ ಏರಿಯಾ, ಸೇಡಂ ಏರಿಯಾ, ಮಳಕಡೆ ಏರಿಯಾದಲ್ಲಿ ಅವೆಲ್ಲ ಸಂದರ್ಭದಲ್ಲಿ ಅವರಿಗೆ ಅತಿ ಹೆಚ್ಚು ಮಳೆ ಬಂದಾಗ ಬರುವಂತದ್ದು ಗಿಡ ಪಲ್ಟಿ ಹೊಡೆಯುವ ರೋಗ ಅದು ಆಗ್ತವೆ. ಅಂತ ಸನ್ನಿವೇಶದಲ್ಲಿ ಫೈಟಾಪ್ತರ ಅತಿ ಹೆಚ್ಚು ಹಸಿಯಾದಾಗ ಫೈಟಾಪ್ತರ ರೋಗ ಬರ್ತವೆ, ಅಲ್ಲಿನೇ ಕಾಂಡ ಮುರಿದು ಬಿಡುವಂತ ರೋಗ ಇದೆ. ಅದಕ್ಕೋಸ್ಕರ ರೈತರು ಸ್ಪೆಷಲಿ ಹೆಚ್ಚು ಮಳೆ ಬಿಲ್ಲು ಸನ್ನಿವೇಶ ಬೀಳುವಂತಹ ಚಿಂಚೋಳಿ ಸೇಡಂ ರೈತರು, ಚಿತ್ತಾಪುರ ರೈತರು ಮೆಟಲಾಕ್ಸಿಲ್ ಅಥವಾ ರೆಡೋಮಿಲ್ ಅನ್ನು 4 ಗ್ರಾಂ ಪ್ರತಿ ಒಂದು ಕೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕಾಗೂ ಅವಾಗ ಹಸಿನೆಟೆ ರೋಗ ಕಂಟ್ರೋಲ್ ಮಾಡಬಹುದು. ಸೊ ರೈತರು ಕಡ್ಡಾಯವಾಗಿ ಇದನ್ನು ಅನುಸರಿಸಬೇಕಾಗುತ್ತೆ. ಅಂದ್ರೆ ಮೆಟಲಾಕ್ಸಿಲ್ ರಿಡೋಮಿಲ್ ಉಪಯೋಗ ಮಾಡ್ಕೊಳ್ಬೇಕು, 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಉಪಯೋಗ ಮಾಡಿದಲ್ಲಿ ಅಂತ ರೈತರು ಹಸಿನೆಟೆಯಿಂದ ಮಾಡ್ಕೊಳ್ಬೇಕು, ಇಲ್ಲಾದ್ರೆ ಕಂಪ್ಲೀಟ್ ಎಲೆಗಳೆಲ್ಲ ಹಸಿ ತಗೊಂಡ್ಬಿಡ್ತು, ಎಲ್ಲವೂ ಹಸಿನೆಟೆ ಬರ್ತದೆ. ಡಾಕ್ಟರ್, ತಾವು ಹೇಳೋ ಪ್ರಕಾರ ಬಹಳ ಖುಷಿ ಆಗ್ತದೆ, ಯಾಕಂತಂದ್ರೆ ಈಗ ಮಾಗಿ ಉಳಿಮೆ ಮಾಡಿದ್ರೆ ಅವರಿಗೆ ಒಂದೆರಡು ಲಾಭ ಅದಾವ. ನಾವು ಹೇಳ್ತೀವಿ ಮಾಗಿ ಉಳಿಮೆ ಮಾಡೋದ್ರಿಂದ ನೀರು ಸಂಗ್ರಹಣೆ ಆಗ್ತದೆ, ಮಣ್ಣಿನ ಸಂರಕ್ಷಣೆ ಆಗ್ತದೆ ಅಂತೇಳಿ, ಅದ್ರ ಜೊತೆಗೆ ನೀವೇನ್ ಹೇಳಿದ್ರಿ ಈಗ ಫ್ಯುಜೇರಿಯಂ ಅನ್ನುವಂತ ಶಿಲೀಂಧ್ರ ಅದು ಕೂಡ ಸತ್ತು ಹೋಗ್ತದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರಿ. ಆದ್ರೆ ಫೈಟೋಫ್ಥೋರಾ ಶಿಲೀಂಧ್ರ, ಅದು ಒಳ್ಳೆ ಸನ್ನಿವೇಶ, ಅನುಕೂಲಕರ ಸನ್ನಿವೇಶ ಅಂತಾನು ಕೂಡ ಹೇಳ್ತಾ ಇದ್ದೀರಿ. ಇಲ್ಲಿ ಒಂದ್ ಸ್ವಲ್ಪ ಖರ್ಚು ಆಗ್ತದೆ, ಆದ್ರೂ ನಾವು ಲಾಭವನ್ನು ನೋಡಿದ್ರೆ ಮಾಗಿ ಉಳುಮೆ ಮಾಡಬೇಕು ಮತ್ತೆ ಆಳವಾದಂತಹ ಉಳುಮೆ ಮಾಡೋದ್ರಿಂದ ಇಂತಹ ರೋಗಾಣುಗಳನ್ನ ನಾವು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯದ ಅನ್ನುವಂತ ಮಾತು. ಇನ್ನು ಬೀಜೋಪಚಾರ ಮಾಡೋದ್ರಿಂದ ಕೂಡ ನಾವು ನಿರ್ವಹಣೆ ಕಡ್ಡಾಯವಾಗಿ ರೈತರು ಏನು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ, ರೈತರು ಕಪ್ಪು ಪುಡಿ ಬಿಳಿ ಪುಡಿ ಅಂತ ಹೇಳ್ತಾರೆ, ಅದಂದ್ರೆ ರೈಸೋಬಿಯಂ ಮತ್ತೆ ಟ್ರೈಕೋಡರ್ಮಾ ಇರುತ್ತೆ. ರೈಸೋಬಿಯಂ ಸಾರಜನಕವನ್ನು ಹಿಡಿದಿರಿಸಿಕೊಳ್ಳುತ್ತೆ, ಅದೇ ರೀತಿ PSB ರಂಜಕವನ್ನು ಕರಗಿಸಿಕೊಳ್ಳುವಂತಹ ಗೊಬ್ಬರ. ಭೂಮಿಯಲ್ಲಿ ಎಷ್ಟೋ ಗೊಬ್ಬರಗಳು ಕೆಲವೊಂದು ಕೆಮಿಕಲ್ ಗಳು ಬೇರಿಗೆ ಸಿಗ್ತಾ ಇಲ್ಲ, ಅಂತ ಟೈಮಲ್ಲಿ PSB ರಂಜಕ ಕರಗಿಸುವ ಗೊಬ್ಬರ ಅದನ್ನು ಲಾಭಯುಕ್ತವಾಗಿ ಬೇರುಗಳಿಗೆ ಕೊಡುತ್ತೆ. ಆಮೇಲೆ ಬಿಳಿ ಪುಡಿ ಅಂತ ಹೇಳ್ತೇವೆ ಟ್ರೈಕೋಡರ್ಮಾ, ರೈತರು ಕಡ್ಡಾಯವಾಗಿ ಬಳಸಲೇಬೇಕು. ಬೀಜೋಪಚಾರ ಹಾಕಿ ಭೂಮಿಗೂ ತಿಪ್ಪೆ ಕಾತ ಒಟ್ಟಿಗೆ ಬಳಸಿದ್ರೆ ಒಳ್ಳೇದು. ಬೀಜಕ್ಕೆ 4 ಗ್ರಾಂ ಯೂಸ್ ಮಾಡಿಕೊಳ್ಬೇಕು 1 ಕೆಜಿ ಬೀಜಕ್ಕೆ. ಅದೇ ರೀತಿ 100 ಕೆಜಿ ಎರೆಹುಳ ಗೊಬ್ಬರ ಇದ್ರೆ ಅದಕ್ಕೆ 1 ಕೆಜಿಯಷ್ಟು ಟ್ರೈಕೋಡರ್ಮಾ ಬಿಳಿ ಪುಡಿ ಹಾಕೊಂಡು ಬಿತ್ತನೆ ಟೈಮಲ್ಲಿ ಲೈನ್ ಲೈನ್ ಅದರೊಟ್ಟಿಗೆ ಬಿತ್ತನೆ ಮಾಡಿದ್ರೆ ಭೂಮಿಯಿಂದ ಬರುವಂತಹ ರೋಗ ಮತ್ತೆ ಬೀಜದಿಂದ ಬರುವಂತಹ ಎರಡೂ ರೋಗವನ್ನು ಹತೋಟಿ ಮಾಡಿಕೊಳ್ಬಹುದು. 22 ದಿನದಲ್ಲಿ ಭೂಮಿಗೆ ಕವರ್ ಮಾಡಿಕೊಂಡು ಒಂದು ನೆಟ್ವರ್ಕ್ ಜೇಡರ ಬಲೆ ಟೈಪ್ ಮಾಡಿಕೊಳ್ಳುತ್ತೆ, ಯಾವ ರೋಗನು ಹತ್ರ ಬರಕ್ ಬಿಡಲ್ಲ, ಬೇರೆ ವ್ಯಾಪ್ತಿ. ಸೊ ಇದೇ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಇದೆ. ಸೊ ಟ್ರೈಕೋಡರ್ಮ ಸನ್ನಿವೇಶ ಮತ್ತೆ ತಾವು ಹೇಳತಕ್ಕಂತಹ ಸೂಕ್ತ ಸನ್ನಿವೇಶದಲ್ಲಿ ಹವಾಮಾನ ಮಾಹಿತಿ ಮಳೆಯ ಮಾಪನ ಅದರೊಟ್ಟಿಗೆ ಒಳ್ಳೆ ಬಾಂಧವ್ಯ ಇದೆ. ಸೊ ಮಾಯಿಶ್ಚರ್ ಒಟ್ಟಿಗೆ ಇದು ಜೀವ ಜಾಸ್ತಿ ಆಗ್ತದೆ. ಅಂದ್ರೆ ಈ ಎಲ್ಲಾ ಅಂಶಗಳನ್ನು ನಮ್ಮ ರೈತರು ಬಹಳಷ್ಟು ಕೂಲಂಕುಷವಾಗಿ ನೋಡ್ಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ರಿ. ಈಗ ನೆಟೆ ಬರ್ತದಂತಂದ್ರೆ ಯಾವಾಗ ಬರ್ತದದು, ಬಂದ ಮೇಲೆ ಏನು ಹೆಂಗ್ ನೆಟೆ ಬಂದದ ಇದನ್ನ ಅಂತ ಹೇಳಿ ಹೆಂಗ್ ತಿಳ್ಕೊಳ್ಳೋದು? ಬಹಳಷ್ಟು ಜನ ರೈತರಿಗೆ ಗೊತ್ತದ ನೆಟೆ ಹೆಂಗ್ ಬರ್ತದ ಅನ್ನುವಂಥದ್ದು, ಆದ್ರೆ ನಾವು ಎಲ್ಲಿ ತಪ್ತಾ ಇದೀವಿ ಅಂತಂದ್ರೆ ಯಾವ ಹಂತದೊಳಗೆ ಬರ್ತಾ ಇದೆ ಅದನ್ನ ಯಾವಾಗ ನಾವು ನೋಡಬೇಕು ಅನ್ನೋದ್ರ ಬಗ್ಗೆ. ನಾವೊಂದು 4-5 ರೈತರಲ್ಲಿ ಕೆಲವೊಂದು ಫೀಲ್ಡ್ ವಿಸಿಟ್ ನೋಡಿದೆ. 5 ವರ್ಷ ಹಿಂದೆ ಅವರು ಮಲ್ಬರಿ ಅಂದ್ರೆ ಹಿಪ್ಪು ನೇರಳೆ ರೇಷ್ಮೆ ಕಟ್ ಮಾಡಿಬಿಟ್ಟು ಅವರು ನೆಕ್ಸ್ಟ್ ಕಡಲೆ ಅಥವಾ ತೊಗರಿಗೆ ಹೋಗ್ತಾ ಇದ್ರು. ಮರ ಆಧಾರಿತ ಗಿಡ ಅದು ರೇಷ್ಮೆ, ಅದು 15 ವರ್ಷ ಆದ್ಮೇಲೆ ಕಟ್ ಮಾಡಿದರೆ ಅದರ ಕರೆಕ್ಟ್ ಬೇರ್ನಾಂಶನು ಫುಲ್ ಆಗಿ ತೆಗೆದಿಲ್ಲ. ಅಂತ ಸನ್ನಿವೇಶದಲ್ಲೂ ರಫ್ ಆಗಿ ನಾವು ತೊಗರಿ ಬೆಳಿಬೇಕಂತ ಹೇಳಿದ್ದಾರೆ. ಸೊ 2 ಟೈಮಲ್ಲಿನೂ ಫೇಲ್ ಆಗಿದ್ದಾರೆ ರೈತರು, ಕಡಲೆನೂ ಫೇಲು ತೊಗರಿನೂ ಫೇಲು. ಇರತಕ್ಕಂತ ಬೇರ್ನ ವ್ಯೂಹ ದೊಡ್ಡದಾಗಿದ್ರಿಂದ ಬುಡ ಸಮೇತ ಅದನ್ನು ತೆಗಿಬೇಕಾಗುತ್ತೆ. ಮರ ಆಧಾರಿತ ಬೆಳೆ ಅದು ಹಿಪ್ನೇರಳೆ. ಅಂತ ಸನ್ನಿವೇಶದಲ್ಲಿ ರೈತರು ಕ್ಲೀನ್ ಆಗಿ ಲ್ಯಾಂಡ್ ಪ್ರಿಪರೇಷನ್ ಮಾಡಿಕೊಂಡು ಬೆಳಿಬೇಕಾಗುತ್ತೆ. ಸೊ ಅಷ್ಟು ಅದರಲ್ಲಿ ಇರತಕ್ಕಂತ ಪವರ್ನು ಕಡಿಮೆ ಇರುತ್ತವೆ. ಯಾಕೆ ಡಾಕ್ಟರ್, ನಾನು ಒಂದು ಅನುಭವ, ರೈತರು ಕೂಡ ಸ್ವಚ್ಛವಾಗಿ ಅದನ್ನ ಯಾಕೆ ಮಾಡಲಿಲ್ಲ, ಅದನ್ನ ಯಾಕೆ ತೆಗಿಲಿಲ್ಲ? ಯಾಕಂದ್ರೆ ಬಹಳಷ್ಟು ಇದು ಕಡ್ಡಿ ಆಧಾರಿತ ಗಿಡ, ಜಸ್ಟ್ ಮಲ್ಬರಿ ಮೇಲೆ ಮಾತ್ರ ಕೊಡುತ್ತೆ, ಅದರ ಇಲ್ಲ ಬೇರಿನ ವ್ಯೂಹನ ಅರ್ಥ ಮಾಡ್ಕೊಂಡಿಲ್ಲ. ಸೊ ಅದೇ ಒಂದು ಇದರಿಂದಾಗಿ ಜಸ್ಟ್ ತೊಗರಿಗೆ ಒಳ್ಳೆ ಲಾಭದಾಯಕ ಬೆಳೆ ಅಂತ ಇದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಅದನ್ನು ಬಿಡ್ತಾರೆ. ಸೊ ಇಂತ 4-5 ಸನ್ನಿವೇಶಗಳನ್ನು ನೋಡಿದ್ದೇವೆ. ಅಲ್ಲಿ ವಿಲ್ಟ್ ಕಂಟ್ರೋಲ್ ಬಹಳಷ್ಟು ಕಷ್ಟ ಆಗ್ತವೆ. ಸೊ ಸರಿಯಾಗಿ FOM ನು ರೀಚ್ ಆಗಬೇಕು, ಇರತಕ್ಕಂತ ರೂಟ್ ಸಿಸ್ಟಮ್ ತೆಗೆದಿಲ್ಲ ಅವರು ಮೇನ್ ಅಂತ. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ 13-20 ವರ್ಷದಿಂದ ತೊಗರಿ ಬೆಳೆದ್ಬಿಟ್ಟು ಅಂತ ಸನ್ನಿವೇಶದಲ್ಲಿ ರಿಪೋರ್ಟ್ ಆಗಿದೆ ತೊಗರಿ. ಸೊ ಅವರಿಗೆ ಜೋಳನು ಸನ್ನಿವೇಶ ಮಾಡಿದ್ದೇವೆ, ಆಮೇಲೆ ಸಣ್ಣ ಹೆಂಪ್ ಸೆಣಬನ್ನು ಸಜೆಷನ್ ಮಾಡಿದ್ವಿ. ಸೊ 1 ವರ್ಷ ಪರ್ಯಾಯವಾಗಿ ಬೆಳೆದು ಆಮೇಲೆ ಬೇರೆ ಬೆಳೆದಿದೆ. ಆಮೇಲೆ ರೋಗ ನಿರೋಧಕ ತಳಿ ಕೂಡ ನಾವು ಬೆಳೆಯಕ್ಕೂ ಶಿಫಾರಸು ಮಾಡಿದ್ವಿ. ಸೊ ಅಂಶನೂ ಕಡಿಮೆ ಆಗಿದೆ ಮೇನ್ ಆಗಿ. ಅಂದ್ರೆ ನಮ್ಮ ರೈತರಿಗೆ ಈ ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳು ಬೆಳೆಯುವಂತದ್ದು, ಅದರ ಜೊತೆಗೆ ಸರಿಯಾದ ಬೀಜೋಪಚಾರ ಮಾಡಿ, ಆಮೇಲೆ ಬೀಜೋಪಚಾರ ಅಂತೂ ಮೊದಲಿಗೆ ನಾವು ಮಾಡಬೇಕಾಗ್ತದ, ಆ ಬೀಜೋಪಚಾರ ಮಾಡಬೇಕು. ಆಮೇಲೆ ಈ ಕೆಲವೊಂದಿಷ್ಟು ಏನು ಭೂಮಿ ಸಿದ್ಧತೆ ಕ್ರಿಯೆಗಳು, ಆಮೇಲೆ ನೀವು ಹೇಳದಂತ ಒಂದು ಬೇರೆ ಬೇರೆ ಬೆಳೆಗಳನ್ನ ನಾವು ಏನ್ ಬೆಳೀತಾ ಇರ್ತೀವಿ ಅದರ ಕಡೆ ಕೂಡ ನಾವು ಗಮನ ಕೊಡಬೇಕು. ಅದಕ್ಕಿಂತ ಹೆಚ್ಚಾಗಿ ಈಗ ನಮಗ್ ಗೊತ್ತಿಲ್ಲ ಅಂತಂದ್ರೆ ತಜ್ಞರಿರ್ತಾರ, ತಜ್ಞರನ್ನ ಕೇಳಿ ತಾವು ನಿರ್ಧಾರ ತಗೊಳ್ಬೇಕು ಅನ್ನುವಂಥದ್ದು. ಇದು ಅಷ್ಟೆಲ್ಲ ಆಯ್ತು ಆದ್ರೂ ಕೂಡ ನಾವು ಏನು ಮಾಡಕ್ಕಾಗಿಲ್ಲ ಅಂತಂದಾಗ ಕಡಿಗೆ ಏನ್ ಅಸ್ತ್ರಪ್ಪ ಅಂತಂದ್ರೆ ರಾಸಾಯನಿಕಗಳು ಅನ್ನುವಂಥದ್ದು. ರೈತರು ಕಾಯಿ ಹಂತದಲ್ಲಿ ಮತ್ತೆ ಹೂ ಹಂತದಲ್ಲಿ ನೆಟೆ ಜಾಸ್ತಿ ಬರುತ್ತದೆ ಅಂತ ಕಂಪ್ಲೇಂಟ್ಸ್ ಇತ್ತು. ಯಾಕಂದ್ರೆ ಭೂಮಿಯ ಪವರ್ ಕಾಯಿ ಹಂತದಲ್ಲಿ ಜಾಸ್ತಿ ಯೂಸ್ ಆಗುತ್ತೆ, ಬೇರುಗಳು ಬೇರುಗಳ ಕ್ರಿಯೆಗಳು ಜಾಸ್ತಿ ಇರೋದ್ರಿಂದ ಇರತಕ್ಕಂತಹ ಕಂಟೆಂಟ್ಸ್ ಗಳಲ್ಲಿ ಇವರು ರೈತರು DAP ಒಂದ್ಸಲ ಕೊಟ್ಟಿರ್ತಾರೆ, ಅವೆಲ್ಲವೂ ಕಾಯಿ ಹಂತದಲ್ಲಿ ಹೂ ಹಂತದಲ್ಲಿ ಎಲ್ಲವೂ ಬಳಕೆ ಆಗಿದೆ. ನಂಬರ್ ಆಫ್ ಲೀವ್ಸ್ ಗಳು ಎಲೆಗಳ ಸಂಖ್ಯೆ ತೊಗರಿಯಲ್ಲಿ ಜಾಸ್ತಿ ಇದೆ. ಕೌಲುಗಳು ನಿಪ್ಪಿಂಗ್ ಮಾಡಿದ್ರೆ ಸಂಶೋಧನೆ ಪ್ರಕಾರ 15% ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಮೇನ್ ಆಗಿ 15-20% ಜಾಸ್ತಿ ಆಗ್ತವೆ. ಸೊ ಕವಲುಗಳು ಜಾಸ್ತಿ ಆಗಿ ಎಲ್ಲವೂ ಹೀಗೆ ಜೋತಾಡ್ತಾ ಇರ್ತವೆ. ಸೊ ಆ ಟೈಮಲ್ಲಿ ಆದ್ರೂ ರೈತರು 1-2 ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಳೆ ಬಂದ್ರೆ 1/2 ಮೂಟಿ ಆದ್ರೂ DAP ಕೊಟ್ರೆ ಈ ನ್ಯಾಚುರಲ್ ವಿಲ್ಟ್ ಕಡಿಮೆ ಮಾಡ್ಕೊಳ್ಬಹುದು. ಎಲ್ಲಾದ್ರೂ ವಾಸ್ಕ್ಯುಲಾರ್ ಅಂದ್ರೆ ಅವುಗಳ ಸಿಸ್ಟಮ್ ನಾವು ಕಲೆಕ್ಟ್ ಕರೆಕ್ಟಾಗಿ ನೋಡಿ ಸೀಳಿ ನೋಡಿದ್ರೆ ಕಪ್ಪು ಕಂದು ಮಿಶ್ರಿತ ಕೊಳವೆಯಲ್ಲಿ ಬ್ಲಾಕ್ ಆಗಿದ ತಕ್ಷಣ ಅದನ್ನು ಕರೆಕ್ಟ್ ಆಗಿ ನಾವು ಪತ್ತೆ ಹಚ್ಚಬಹುದು. ಸೊ ಇದು ನೆಟೆ ರೋಗ ಹೌದು ಅಂತ. ಅಂದ್ರೆ ಏನು, ಗಿಡ ಎಲ್ಲ ಒಣಗಿರ್ತದೆ, ಒಣಗಿರ್ತವೆ, ಒಮ್ಮೆಲೆ ಒಣಗ್ತವೆ, ಅದು ಈಸಿಯಾಗಿ ಲೈನ್ ಲೈನ್ ಹೋಗಿಬಿಡ್ತವೆ, ಲೈನ್ ಲೈನ್ ಹೋಗಿಬಿಡ್ತವೆ. ಅಂತ ಸನ್ನಿವೇಶದಲ್ಲಿ ರೈತರು ಆರಂಭಿಕ ಹಂತದಲ್ಲಿನೇ ಕಾರ್ಬನ್ ಡೈಸಿಂ ಪ್ಲಸ್ ಮ್ಯಾಂಕೋಸ್ ಬೀರ್ತಕ್ಕಂತಹ ಶಿಲೀಂದ್ರನಾಶಕವನ್ನು 2 ಗ್ರಾಂ 1 ಲೀಟರ್ ಹಾಕೊಂಡ್ಬಿಟ್ಟು ಆರೋಗ್ಯವಂತ ಗಿಡಕ್ಕೆ ಸಿಂಪರಣೆ ಮಾಡಿದಾಗೆ ಆವಾಗ ಸಾಲು ಸಾಲು ನೆಟೆ ಹೋಗುವುದನ್ನು ಕಂಟ್ರೋಲ್ ಮಾಡಬಹುದು. ಇವಾಗಲೂ ಬೈಮಂತ್ಲಿ ಮೀಟಿಂಗ್ ಅಲ್ಲಿ ಕೃಷಿ ಇಲಾಖೆ ಕೃಷಿ ವಿಜ್ಞಾನಿಗಳು ಚರ್ಚೆ ಮಾಡಿಕೊಟ್ಟು ರೈತರಿಗೂ ಸಬ್ಸಿಡಿಯಲ್ಲೂ ಬರ್ತಾ ಇದೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ರೈತರು ರಿಡೋಮಿಲ್ ಅನ್ನು ಯೂಸ್ ಮಾಡಿಕೊಳ್ಳಬಹುದು. ಹಸಿ ನೆಟೆ ಇದ್ದವರು, ಒಣ ನೆಟೆ ಇದ್ದವರು ಕಾರ್ಬನ್ ಡೈಸಿಂ ಪ್ಲಸ್ ಮ್ಯಾಂಕೋಸ್ ಇರತಕ್ಕಂತಹ ಪ್ರಾಡಕ್ಟ್ ಗಳು ಸಾಫ್ ಅಂತ ಬರ್ತಾ ಇವೆ ಅದನ್ನು ಯೂಸ್ ಮಾಡಬಹುದು. ಎರಡನ್ನು 2 ಗ್ರಾಂ ಪರ್ ಲೀಟರ್ ಹಾಕೊಂಡು ಬಡ್ಡೆ ಭಾಗ ನೆನೆಯುವಂತೆ ಸಿಂಪರಣೆ ಮಾಡಿದ್ರೆ ಸೊ ಸಾಲು ಸಾಲು ನೆಟೆ ಹೋಗುವುದನ್ನು ಕಂಟ್ರೋಲ್ ಮಾಡಬಹುದು. ಸೊ ಬಹಳಷ್ಟು ಇರತಕ್ಕಂತಹ ಮೇನ್ ಆಗಿ 1, 2, 3 ನೆಟೆ ಬರುವಾಗಲೇ ನಾವು ಚೆಕಿಂಗ್ ಮಾಡಬೇಕಾಗುತ್ತೆ, ಸ್ಪೆಷಲಿ ಕಾಯಿ ಮತ್ತೆ ಹೂ ಹಂತದ. ಇಷ್ಟೆಲ್ಲ ವಿಚಾರಗಳದಾವ ನೆಟೆ ರೋಗವನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದಂತದ್ದು. ರೈತ ಬಂದವರೆ, ಇಲ್ಲಿ ಅಂತಂದ್ರೆ ನಾವು ಯಾವ ತಳಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನುವಂಥದ್ದು, ಅದನ್ನ ತಾವು ಈಗಾಗಲೇ ಹೇಳದಂಗ ಕೃಷಿ ತಜ್ಞರ ಜೊತೆಗೆ ಸಂಪರ್ಕ ಮಾಡಿ ಅವರು ಹೇಳುವಂತಹ ತಳಿಗಳನ್ನ ನೀವು ಬೆಳೆದ್ರಿ ಅಂತಂದ್ರೆ ನಿಮಗೆ ಬಹಳ ಅನುಕೂಲ ಆಗ್ತದೆ. ಮತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಲಕ್ಷ್ಯ ಇಲ್ಲಿ ನಾವು ಮಾಡಬಾರದು. ಯಾಕಂತಂದ್ರೆ ಸ್ವಲ್ಪ ಯಾವುದೋ ಒಂದ್ ಕಡೆ ನಾವು ನಿರ್ಲಕ್ಷ್ಯ ಮಾಡಿದೀವಿ ಅಂತಂದ್ರೆ ಇನ್ನೊಂದ್ ಕಡೆ ನಾವು ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಬೇಕು ಅನ್ನುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಅದಕ್ಕೆ ಈ ವಿಚಾರಗಳ ಕಡೆ ಗಮನ ಕೊಟ್ಟು ತಾವು ಆರೋಗ್ಯಯುತವಾದಂತಹ ಒಂದು ತೊಗರಿ ಬೆಳೆಯನ್ನ ಬೆಳಿಬೇಕು. ಮತ್ತೆ ಬೆಳೆಗಳನ್ನ ಪರಿವರ್ತನೆ ಮಾಡಬೇಕು, ಬೇರೆ ಬೇರೆ ಬೆಳೆಗಳನ್ನ ಪರಿವರ್ತನೆ ಮಾಡೋದ್ರಿಂದ ನಮ್ಮ ಒಂದು ಕೃಷಿ ಒಳಗೆ ಸುಸ್ಥಿರತೆ ಕೂಡ ಬರ್ತದೆ. ಸಸ್ಟೈನಬಿಲಿಟಿ ಅಂತ ನಾವು ಕರಿತೀವಿ ಅಂದ್ರೆ ನಮ್ಮ ಮಣ್ಣಿನ ಆರೋಗ್ಯ ಸರಿಯಾಗಿ ಉಳಿತದೆ, ಅದರ ಫಲವತ್ತತೆ ಸರಿಯಾಗಿ ಉಳಿತದೆ, ಮತ್ತೆ ಅದರಿಂದ ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಒಂದ್ ಎಕರೆ ವಾರು ಉತ್ಪಾದನೆ ಇಷ್ಟ ಆಗಬೇಕು ಅನ್ನುವಂತಹ ಒಂದೇನು ಸೂತ್ರ ಇರ್ತದೆ, ಅದು ಕೂಡ ನಿಮ್ಗೆ ಬಹಳ ಅನುಕೂಲಕರವಾಗಿ ಉಳಿತದೆ. ಆದ್ರಿಂದ ತೊಗರಿ ಬೆಳೆಯಂಥವ್ರು ಬರೇ ತೊಗರಿನ ಬೆಳಿಬಾರದು, ಜೋಳ ಬೆಳೆಯಂಥವ್ರು ಬರೇ ಜೋಳ ಬೆಳಿಬಾರದು, ಕಡ್ಲಿ ಬೆಳೆಯಂಥವ್ರು ಬರೇ ಕಡ್ಲಿ ಬೆಳಿಬಾರದು. ಬೆಳೆಗಳನ್ನ ಬದಲಾವಣೆ ಮಾಡ್ಕೊತ ಹೋಗಬೇಕು ಅನ್ನುವಂತಹ ಪಾಠವನ್ನ ತಾವು ಯಾವತ್ತು ನೆನಪಿಟ್ಟುಕೋಬೇಕು. ಈ ಬಗ್ಗೆ ಹೆಚ್ಚಿನ ವಿಚಾರ ಬೇಕು ಅಂತಂದ್ರೆ ತಾವು ಡಾಕ್ಟರ್ ಜಹೀರ್ ಅಹಮದ್ ಅವರನ್ನ ಸಂಪರ್ಕ ಮಾಡಬಹುದು. ಅವರ ಮೊಬೈಲ್ ನಂಬರ್ ಅನ್ನ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. ಜಹೀರ್ ಅಹಮದ್ ಅವರ ಮೊಬೈಲ್ ನಂಬರ್ ಹಿಂಗದ 9845300326. ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿದ್ರೆ ನಮ್ಮ ಬೆಳೆಗಳಿಗೆ ಬರುವಂತಹ ರೋಗಗಳ ಬಗ್ಗೆ, ಅವುಗಳ ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ನಿಮ್ಮ ಬೆಳೆಯನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಬಹುದು. ಒಳ್ಳೇದು ಡಾಕ್ಟರ್ ಜಹೀರ್ ಅಹಮದ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತೊಗರಿ ನೆಟೆ ರೋಗವನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಾಯೋಗಿಕವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ತಜ್ಞವಾಣಿಯಲ್ಲಿ ತೊಗರಿ ಬೆಳೆಗೆ ಬರುವ ನೆಟೆ ರೋಗ ಹಾಗೂ ನಿರ್ವಹಣೆ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಈಗ ಆಳಂದ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಶಿವರಾಮ ಠೊಣ್ಣೆ ಹಾಗೂ ಸಂಘಟನೆಯಿಂದ ಒಂದು ಹಂತಿ ಪದ ಕೇಳೋಣ. ಚಾದ ಚಟ ಒಂದು ಬಾರಿಯ ನೈತೋ ಎಂದೇನ ರಾತರಿ ಸಪಾನ ಬೀರ್ತೋ ಚಾದ ಕೆಟ್ಲಿ ಎದಿ ಮೇಲ ಕುಂತು ಬಾಯಿ ಬಾಯಿ ಬಡದಿತ್ತೋ ಚಾದ ಚಟವನ ಬಾರಿ ನೈತೋ ಎಂದೇನ ರಾತರಿ ಸಪಾನ ಬೇತೋ ಚಾದ ಕೆಟ್ಲಿ ಎದಿ ಮೇಲ ಕುಂತು ಬಾಯಿ ಬಾಯಿ ಬಡದಿತ್ತೋ ಚಾದ ಕೆಟ್ಲಿ ಎದಿ ಮೇಲ ಕುಂತೋ ಬಾಯಿ ಬಾಯಿ ಬಡದಿತ್ತೋ ಮಾನುಳ ದೈವ ಚೌಡಾ ಬಂದು ಲವಡೆ ಮಗನಿಗ ಬಿಡಬ್ಯಾಡಂದಿತ್ತ ಚಾದ ಕೆಟ್ಲಿ ಎದಿ ಮೇಲ ಕುಂತೋ ಬಾಯಿ ಬಾಯಿ ಬಡದಿತ್ತೋ ಮಾನುಳ ದೈವ ಚೌಡಾ ಬಂದು ಲವಡೆ ಮಗನಿಗೆ ಬಿಡಬ್ಯಾಡಂದಿತ್ತ ಚಾದ ಬಾಕಿ ಬಾಳೆ ನೈತೋ ಹೊಟ್ಟಾಳದ ಒಂದು ಕರ್ಯಾಣ ಬಂತೋ ಊರ ಮುಂದಿನ ಮಡ್ಡೆ ವಾಲ ಬಡ್ಡಾಗೆ ಹೋಯ್ತೋ ಚಾದ ಬಾಕಿ ಬಾಳೆ ನೈತೋ ವಟ್ಯಾಲದ ಒಂದು ಕರ್ಯಾಣ ಬಂತು ಊರ ಮುಂದೆ ನಮ್ಮ ದೇವಾಲ ಬಟ್ಯಾಗೆ ವೈತ ಊರ ಮುಂದೆ ನಮ್ಮ ದೇವಾಲ ಬಡ್ಡ್ಯಾ ಹೋಯ್ತು ಮಾನುಳ ದೈವ ಯಾರೇ ಹೊಲ್ದಂದ ಸರಿ ಪಾಲೊಂದವನಿಗೆ ಹೋಯ್ತು ಜಾದ ಬಾಕ್ಯಂದ ಬಾಳೆ ನಾಯ್ತು ಒಟ್ಟಲದ ಕರಿಯಾಣ ಬಂತು ಊರ ಮುಂದೆ ನಮ್ಮ ದೇವಾಲ ಬಡ್ಡ್ಯಾಗೆ ಹೋಯ್ತ ಊರ ಮುಂದೆ ನಮ್ಮ ದೇವಾಲ ಬಡ್ಡ್ಯಾ ಹೋಯ್ತು ಮಾನುಳ ದೈವ ಯಾರೇ ಹೊಲ್ದಂದ ಸರಿ ಪಾಲೊಂದವನಿಗೆ ಹೋಯ್ತ ಊರ ಮುಂದೆ ನಮ್ಮ ದೇವಾಲ ಬಡ್ಡ್ಯಾಗ ಹೋಯ್ತು ಮಾನುಳ ದೈವ ಯಾರೇ ಹೊಲದಾಯ್ನ ಸರಿ ಪಾಲೊಂದವನಿಗೆ ಹೋಯ್ತ ಹತ್ತು ಮಳದ ಕಣದ ಹೋದವನೇ ಗಣವನ್ನ ಸೋಮರದ ಮಗನ ಬಸವ ಹತ್ತು ಮಳದ ಕಣದ ಹೋದವ ಮಣ ಮರದ ಬಸವಣ ಹತ್ತ ಮಳದ ಕಣದ ಹೋದವನೇ ಗಣವನ್ನ ಸೋಮರದ ಚನ್ನ ಬಸವ ಆಳಂದ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಶಿವರಾಯಟೊಣ್ಣೆ ಹಾಗೂ ಸಂಗಡಿಗರಿಂದ ಹಂತಿಪದ ಕೇಳಿದಿರಿ. ಈಗ ಸಮಯ 7:15 ಸಿರಿತನದ ಸಿರಿಧಾನ್ಯಗಳು ಪ್ರಾಯೋಜಕರು ನಬಾರ್ಡ್. ಆಕಾಶವಾಣಿ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ ಬೆಂಗಳೂರು. ಇಂದಿನ ವಿಷಯ ನವಣೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಉದಯಕುಮಾರ್ ನಿಡೋಣಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಕೇಳುವರಿಗೆ ನಮಸ್ಕಾರ. ಕೇಳುವರೆ, ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮದಲ್ಲಿ ನವಣೆಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ನಮ್ಮ ರೈತರಿಗೆ ಮತ್ತು ಕೇಳುಗರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಉದಯ್ ಕುಮಾರ್ ಅವರೇ. ನಮಸ್ಕಾರ ಹೇಳಿ. ಮೊದಲನೇದಾಗಿ ನವಣೆಯ ಸಂಸ್ಕರಣೆ ಬಗ್ಗೆ ಹೇಳಿ, ಏನಿದು ಸಂಸ್ಕರಣೆ ಅಂದ್ರೆ? ಇದು ನವಣೆ ಅನ್ನೋದು ಒಂದು ಮಹತ್ವವಾದ ಧಾನ್ಯ, 9 ಸಿರಿಧಾನ್ಯಗಳಲ್ಲಿ ಇದು ಒಂದು ಪ್ರಮುಖವಾದ ಧಾನ್ಯವಾಗಿದೆ. ಅದು ಈ ಒಂದು ನಮ್ಮ ಭಾಗದಲ್ಲಿ ಹೆಚ್ಚು ಬೆಳೆಯನ್ನ ಒಂದು ಬೆಳೀತಾ ಇರುವಂತಹ ಈ ಸಿರಿಧಾನ್ಯ ಬಹಳ ಮಹತ್ವದ್ದಾಗಿದೆ. ಯಾಕಂತಂದ್ರೆ ಮೊದಲಿನಿಂದನೂ ನಮ್ಮ ಅಜ್ಜ ಅಜ್ಜಿ ಆ ಒಂದು ಕಾಲದಿಂದಲೂ ಸಾಕಷ್ಟು ಈ ನವಣೆಯನ್ನು ಉಪಯೋಗ ಮಾಡ್ತಾ ಇದ್ರು, ಬೆಳೀತಾ ಇದ್ರು, ಉಪಯೋಗ ಮಾಡ್ತಾ ಇದ್ರು. ಆದ್ರಿಂದ ಅವರ ಒಂದು ಆರೋಗ್ಯದ ಒಂದು ಮಟ್ಟ ಏನಿತ್ತು ಅದು ಬಹಳ ಚೆನ್ನಾಗಿರ್ತಿತ್ತು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಏನು ಈ ಒಂದು ಗೋಧಿ ಮತ್ತು ಅಕ್ಕಿಯ ಒಂದು ಆಹಾರ ಪದ್ಧತಿಗೆ ನಾವು ಏನು ಒಗ್ಕೊಂಡಿದೀವಿ, ಅದರಿಂದ ಸಾಕಷ್ಟು ನಾವು ಬೇರೆ ಬೇರೆ ರೋಗಗಳಿಗೆ ತುತ್ತಾಗ್ತಾ ಇದೀವಿ. ಮತ್ತು ಏನು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇದೆ, ಆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರುವುದು ಕಂಡು ಬರ್ತಾ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ನವಣೆ ಬಹಳ ಒಂದು ಆರೋಗ್ಯದಾಯಕ ಮತ್ತು ಆರೋಗ್ಯವನ್ನು ವರ್ಧಿಸುವಂತಹ ಒಂದು ಧಾನ್ಯ ಅಂತ ಹೇಳಬಹುದು. ಇದರಲ್ಲಿ ಸಾಕಷ್ಟು ಪ್ರಮಾಣದ ಏನು ನಾವು

ತಾಂತ್ರಿಕ ಮಾಹಿತಿ ಬೇಕಾಗ್ತದೆ. ಅವ್ರನ್ನು ಯಾವ ರೀತಿ ನಾವು ಆನ್ಲೈನ್ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು, ಏನೇನು ಇದಕ್ಕೆ ಸಲಕರಣೆ ಯಂತ್ರೋಪಕರಣಗಳು ಬೇಕಾಗ್ತದೆ, ಎಷ್ಟು ಇದರ ಅಂದಾಜು ವೆಚ್ಚ ಎಷ್ಟಾಗ್ತದೆ, ಇದನ್ನು ನಾವು ಹೇಗೆ ಮಾರಿದರೆ ಹೇಗೆ ಲಾಭ ಆಗ್ತದೆ, ಇದರೆಲ್ಲ ಮನವರಿಕೆ ಮಾಡಿಕೊಡಲಿಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ಆದ್ದರಿಂದ ಆಸಕ್ತಿಯುಳ್ಳ ಯುವಕರು ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಬಂದು ಭೇಟಿ ಕೊಟ್ಟರೆ ಇದಕ್ಕೆ ಬೇಕಾಗುವಂತ ಎಲ್ಲ ಮಾಹಿತಿಯನ್ನು ಕೊಟ್ಟು ನೆರವನ್ನು ನಾವು ನೀಡ್ತೀವಿ. ಒಳ್ಳೆಯದು ಡಾಕ್ಟರ್ ಉದಯಕುಮಾರ್ ನಿಡೋಣಿ ಅವರು ಇದುವರೆಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಸಂಸ್ಕರಣಾ ಘಟಕಗಳಿದ್ದಾವೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಯಾರು ಯುವಕರು ಇರಬಹುದು, ರೈತರು ಇರಬಹುದು, ಸಿರಿಧಾನ್ಯ ಇರಬಹುದು, ನವಣೆ ಇರಬಹುದು, ಯಾವುದೇ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ, ಸಂಸ್ಕರಣೆ, ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ರೈತರೆಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಂಡು ಒಂದು ಸಿರಿಧಾನ್ಯಗಳನ್ನ ಬೆಳಿಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. छोटे छोटे धंधे या बड़े कामों में, फूलों के पॉली हाउस, सब्जियों के बागानों में, सोलर बदल रहा है रात को उजालों में. फाइनेंशियल इंक्लूजन से टेक्निकल रेवोल्यूशन, हर जगह जमा रहा है पावर गांव. देश की मुख्य धारा से जोड़ रहा है नाबार्ड. गांव बढ़े तो देश बढ़े. चल पड़े हैं गांव, चल पड़ा इंडिया. ಇದುವರೆಗೂ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಮಾವಲತ್ತಿ, ಸಹಕಾರ ಬಿ ನರಸಿಂಹಲು. ರಾಯಚೂರು, ಕಲಬುರಗಿ ಹಾಗೂ ಹೊಸಪೇಟೆ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಈಗ ಆಳಂದ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಶಿವರಾಯ ಟೊಣ್ಣೆ ಹಾಗೂ ಸಂಗಡಿಗರಿಂದ ಇನ್ನೊಂದು ಹಂತಿ ಪದ ಕೇಳೋಣಂತ. ಬಗಸಾ